ಇದರಲ್ಲಿ ನಾವು ರೈತ ಬಾಂಧವರಿಗೆ ತಿಳಿಸೋದು ಏನಪ್ಪ ಅಂದ್ರೆ, ಒಂದೇ ಬೆಳೆಗೆ ರೈತರು ಸೀಮಿತ ಆಗಬಾರ್ದು ನಾವು. ಯಾಕೆಂದರೆ ಈಗಿನ ಹವಾಮಾನ ವೈಪರೀತ್ಯ, ಈಗಿನ ಮಾರುಕಟ್ಟೆ ಧಾರಣೆ, ಈಗಿನ ಒಂದು ಮಳೆ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಇಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಬೆಳೆ ನಮಗೆ ರೈತರಿಗೆ ಕೈ ಹಿಡಿಯುತ್ತದೆ. ತೆಂಗು ಅಂದರೆ ತೆಂಗು ಒಂದು ಗಾದೆನೇ ಇದೆ, ತೆಂಗು ತೇಲಿಸ್ತು ಅಡಕೆ ಆಳು ಬಾಳೆ ಬಾಳು ಅಂತಂದು. ಹಾಗಾಗಿ ಒಂದು ಆವರೇಜ್ ಪರ್ಫಾರ್ಮೆನ್ಸಲ್ಲಿ ನಮಗೆ ತೆಂಗು ಇಳುವರಿ ಕೊಟ್ಟೆ ಕೊಡುತ್ತೆ. ಅದ್ರ ನಡುವೆ ಬಾಳೆ ಕೂಡ ಅದು ನಮಗೇನಪ್ಪ ಅಂದರೆ, ಬಾಳೆಯಲ್ಲಿ ತೆಂಗು ಅಕ್ಕಪಕ್ಕ ಬಾಳೆ ಹಾಕೋದ್ರಿಂದ ತೆಂಗಿಗೆ ಪೊಟಾಶ್ ಸಿಗುತ್ತೆ, ಅದು ಪೊಟಾಶನ್ನ ಪ್ರೊಡಕ್ಷನ್ ಮಾಡಿ ಭೂಮಿಗೆ ಬಿಡುತ್ತೆ. ಹಾಗಾಗಿ ನಾವು ತೆಂಗು ಪಕ್ಕದಲ್ಲಿ ಬಾಳೆನ ಚಾಯ್ಸ್ ಮಾಡ್ಕೊಂಡ್ವಿ. ಮತ್ತೆ ನಾವು ಗೋಡಂಬಿ ಹಾಕಿದ್ವಿ. ಗೋಡಂಬಿ ಹಾಕಿದ್ರೆ ನಮ್ಮಲ್ಲಿ ಹಿಂದೆಲ್ಲ ಇನ್ನೇನಪ್ಪ ಬೆಳಿತೇನೆ, ದ್ರಾಕ್ಷಿ ಗೋಡಂಬಿ ಬೆಳಿತೇನೆ ಅಂತ ಒಂದು ಆಡು ಭಾಷೆಯಲ್ಲಿ ಆಡ್ಕೊಂತ ಇದ್ರು. ಈಗ ನಾವು ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಸೈಂಟಿಸ್ಟ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಏರಿಯಾನ ಒಂದು ಸ್ವಲ್ಪ ವೆರಿಫಿಕೇಶನ್ ಮಾಡಿಸಿದ್ವಿ. ಸರ್, ಈ ಏರಿಯಾನ ಗೋಡಂಬಿ ಬೆಳೆಯೋದಕ್ಕೆ ಹವಾಮಾನ ಕೋಆಪರೇಟಿವ್ ಮಾಡುತ್ತೆ ಅಂತ ಕೇಳಿದ್ವಿ. ಅದಕ್ಕೆ ಅವರು ತುಂಬಾ ಚೆನ್ನಾಗಿದೆ ನಿಮ್ದು ಅರೆಮಲ್ನಾಡು, ಮಲ್ನಾಡ್ಕಿನಲ್ಲಿ ನಿಮ್ ಕಡೆ ತುಂಬಾ ಚೆನ್ನಾಗಿ ಬರುತ್ತೆ, ತಳಿ ಚಾಯ್ಸ್ ಮಾಡಿಬಿಟ್ಟು ನಿಮ್ಗೆ ಎರಡನೇ ವರ್ಷದಲ್ಲೇ ನೀವು ಕಟಾವ್ ಮಾಡಬಹುದು ಅಂತ ಹೇಳಿದ್ರು. ಹಾಗಾಗಿ ನಾವೆಲ್ಲ ಕೇಳ್ಬಿಟ್ಟು ಭಾಸ್ಕರ ಅಂತ ತಳಿನ ನಾವು ನಾಟಿ ಮಾಡಿದೀವಿ. ಈಗ ತುಂಬಾ ಚೆನ್ನಾಗಿ ಚಿಗುರ ಗಿಡ ಆಗಿದಾವೆ, ನೆಕ್ಸ್ಟ್ ಇಯರ್ಗೆ ಅದು ಕ್ರಾಪ್ಟ್ ಸಿಗುತ್ತೆ ನಮಗೆ. ಈಗ ನಮ್ಮ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋಂತ ಮಾವು, ಸಪೋಟ, ದಾಳಿಂಬೆ ಇಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂತಾರೆ ರೈತರು. ನೀವು ಈ ಗೋಡಂಬಿಯನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಬೆಳಿಲಿಕ್ಕೆ ಏನ್ ಕಾರಣ ಅಂತ? ಗೋಡಂಬಿ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ನಾವು ಇದು ಕಾಡು ಜಾತಿ, ಇದು ನೀರನ್ನ ಜಾಸ್ತಿ ಕೇಳಲ್ಲ. ಒಂದ್ ಸ್ವಲ್ಪ ಸಸಿ ಹತ್ತ ತನಕ ನಾವು ಚೆನ್ನಾಗಿ ಪೋಷಣೆ ಮಾಡಿದ್ವಿ ಅಂದ್ರೆ ಅದು ನಮಗೆ ಲೈಫ್ ಟೈಮ್ ನಮಗೆ ಅದು ಉತ್ಪಾದನೆ ಕೊಡುತ್ತೆ ನಮಗೆ. ಈ ಗೋಡಂಬಿ ಸಸಿ ಎಲ್ಲಿಂದ ತಾಮಂದ್ರಿ? ನಾವು ಉಳ್ಳಾಲದಲ್ಲಿ ಸೌತ್ ಕೇಂದ್ರದಲ್ಲಿ ಹೋಗ್ಬಿಟ್ಟು ತಂದ್ವಿ ಅದು ತಳಿ. ಎಷ್ಟು ಎಕರೆಯಲ್ಲಿ ಗೋಡಂಬಿ ನಾಟಿ ಮಾಡಿದ್ರಿ? ಮೂರು ಎಕರೆ. ಈ ಗೋಡಂಬಿ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ಎಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ಭೂಮಿ ಮೊದಲನೇದೀಗ ನಾವು ಅದಕ್ಕಿಂತ ಮುಂಚೆ ಮೆಕ್ಕೆಜೋಳ ಹಾಕಿದ್ವಿ. ಮುಂಗಾರಲ್ಲಿ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಫ್ಲೋ ಮಾಡಿಬಿಟ್ವಿ. ಆಮೇಲೆ ಅದನ್ನು ಕಲ್ಟಿವೇಷನ್ ಮಾಡಿಬಿಟ್ಟು ಹರಗಿ ಹದ ಮಾಡ್ಕೊಂಡು ಸ್ವಲ್ಪ ಕೊಟ್ಟೆ ಗೊಬ್ಬರ, ಸಾವಯವ ಗೊಬ್ಬರ, ಟ್ರೈಕೋಡರ್ಮ್ ಹಾಕ್ಬಿಟ್ಟು ಬೀಜನ ಗಿಡನ ನಾಟಿ ಮಾಡಿದ್ವಿ. ಅಂತರ ಎಷ್ಟು ಕೊಟ್ಟಿದ್ರೆ ಗಿಡದಿಂದ ಗಿಡಕ್ಕೂ, ಸಾಲಿನಿಂದ ಸಾಲಿಗೆ? ಗಿಡದಿಂದ ಗಿಡಕ್ಕೆ 30 ಅಡಿ ಅಂತರ ಕೊಟ್ಟಿದ್ವಿ. ಯಾಕೆಂದ್ರೆ ಅದು ಬ್ರಾಂಚಸ್ ತುಂಬಾ ಬೆಳೆಯುತ್ತೆ, ಗೋಡಂಬಿ ಬ್ರಾಂಚಸ್. ಕಡಿಮೆ ಸ್ಪೇಸಲ್ಲಿ ನಾವು ಕೊಟ್ವಿ ಅಂದ್ರೆ ಅದು ಈಗ ನಮ್ಮ ಆಡು ಭಾಷೆಯಲ್ಲಿ ಸೋಲೆ ಅಂತ ಹೇಳ್ತೀವಲ್ಲ ಆತರ ಆಗುತ್ತೆ. ನಾವು 30 ಅಡಿ ಮಾಡ್ಕೊಂಡಿದ್ವಿ. 30 ಅಡಿ ಅಂತರ ಕೊಟ್ಟಿದ್ರೆ ಈಗ 30 ಅಡಿ ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಸಾಕಷ್ಟು ಜಾಗ ಇರುತ್ತೆ, ಅದರಲ್ಲಿ ಏನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇದ್ರೆ? ಹೌದು, ಈಗ ಅದ್ರ ನಡುವೆ ಬಾಳೆ ಹಾಕಿದ್ವಿ. ಮತ್ತೆ 30-30 ಅಂತರದಲ್ಲಿ 12 ಅಡಿಗೆ ಒಂದು ಬದು ಮಾಡಿಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕಿ ಅದರಲ್ಲಿ ಹಾಗಲ್ ಬಳ್ಳಿ ಹಾಕ್ತಾ ಇದೀವಿ. ಈಗ ಅಂದ್ರೆ ಇದು ಮಧ್ಯದಲ್ಲಿ ಜಾಗ ಇರೋದು, ನೀವು ಗೋಡಂಬಿ ಫಸಲಿಗೆ ಬರೋವರೆಗೆ ಈ ತರ ಅಂತರ ಬೆಳೆಗಳು ಬೆಳ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಅಂತೀರ? ಹೌದು, ಸುಮಾರು ಗೋಡಂಬಿ 2-3 ವರ್ಷ ಆಗುತ್ತೆ ಅದು ಹಾರ್ವೆಸ್ಟಿಂಗ್ ಆಗುವಷ್ಟೊತ್ತಿಗೆ. ನಾವು ಅದರೊಳಗಡೆ ಪರ್ಯಾಯವಾಗಿ ಇಂಟರ್ಕ್ರಾಪ್ಟ್ಗಳನ್ನ ಮಾಡ್ಕೊಂಡ್ರೆ ನಾವು ಆರ್ಥಿಕವಾಗಿ ನಾವು ಸಬಲೀಕರಣ ಆಗ್ತೀವಿ. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಬರೀ ಬೇಸಾಯ ಹೊಡಿತಾ ಇದ್ರೆ ಎಕನಾಮಿಕಲ್ ಆಗಿ ನಾವು ಬರ್ಡನ್ ಆಗ್ತೀವಿ, ಕಳೆ ತುಂಬಾ ಬೆಳೆಯುತ್ತೆ. ನಮ್ಮ ತೋಟದಲ್ಲಿ ಬೆಳೆಗಳಿದ್ದಾಗ ಕಳೆ ಕಡಿಮೆ ಆಗುತ್ತೆ. ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಒಂದಲ್ಲ ಒಂದ್ ಬೆಳೆ ನಮಗೆ ರೈತರಿಗೆ ಆರ್ಥಿಕವಾಗಿ ನಮಗೆ ಕೈ ಹಿಡಿಯುತ್ತೆ ಅಂತ ನನ್ನ ಒಂದು ಆಶಾಭಾವನೆ. ಈಗ ಅಂತರ ಬೆಳೆ ಬಾಳೆ ಬೆಳೀತಾ ಇದೀವಿ ಅಂದ್ರೆ ಯಾವ ತರ ಬಾಳೆ, ಪುಟ್ ಬಾಳೆನ ಅಥವಾ ಪುಟ್ ಬಾಳೆ ಹಾಕಿದೀವಿ ನಾವು? ಕಂದನ್ನೇ ಚಾಯ್ಸ್ ಮಾಡ್ಬಿಟ್ಟು ತುಂಬಾ ಸೂಜಿಗಂಧ ಅಂತ ಹೇಳ್ಬಿಟ್ಟು ಪುಟ್ ಬಾಳೆ ಹಾಕಿದ್ವಿ, ತುಂಬಾ ಚೆನ್ನಾಗಿದೆ. ಈಗ ಬಾಳೆ ಹಾಕಿ ಅಲ್ಲಿ ಎಷ್ಟು ತಿಂಗಳಾಯ್ತು? ಈಗ 2 ಮಂತ್ಸ್ ಆಯ್ತು. ಗೋಡಂಬಿಗೆ ಎಲ್ಲ ನೀರೇನು ಡ್ರಿಪ್ ಮಾಡಿದ್ರೆ ಆಯಿ ನೀರೇ ಕೊಡ್ತೀರಾ? ಇಲ್ಲ, ಡ್ರಿಪ್ ನೀರೇ ಮಾಡಿದ್ವಿ. ಡ್ರಿಪ್ ಮಾಡಿದ್ರೆ ಈಗ ಏನಾದ್ರೂ ತೋಟಗಾರಿಕೆ ಇಲಾಖೆಯಿಂದ ಡ್ರಿಪ್ಗೇನೋ ಸಹಾಯಧನ ಅವೆಲ್ಲ ಪಡ್ಕೊಂಡ್ರೆ ಹೆಂಗೆ? ಇಲ್ಲ, ಸಹಾಯಧನ ಡ್ರಿಪ್ಗಿನ ತಗೊಂಡಿಲ್ಲ. ಇದು ತೆಂಗಿಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಒಂದು ಗುಣಿಗೆ 330 ರೂಪಾಯಿ ಕೊಡ್ತಾರ, ಅದನ್ನ ತಗೊಂಡಿದ್ವಿ ಉದಯ ಖಾತ್ರಿ ಯೋಜನೆಯಲ್ಲಿ. ಈಗ ಗೋಡಂಬಿ ನಾಟಿ ಮಾಡ್ಬೇಕಾದ್ರೆ ಗುಂಡಿಗೆ ಏನಾದ್ರು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಏನಾದ್ರು ಔಷಧ ಉಪಚಾರ ಮಾಡಿ ನಾಟಿ ಮಾಡಿದ್ರೆ ಯಾವ ತರ ಮಾಡಿದ್ರಿ? ಇಲ್ಲ, ನಾವು ಅದೇ ಕೊಟ್ಟೆ ಗೊಬ್ಬರ ಒಂದು ಹಾಕಿದ್ವಿ, ಅದರ ಜೊತೆಗೆ ಟ್ರೈಕೋಡರ್ಮ ಅಂತ ಬರುತ್ತೆ, ಯೂನಿವರ್ಸಿಟಿ ಟ್ರೈಕೋಡರ್ಮ, ಒಂದು 50 ಗ್ರಾಮ್ ಹಾಕ್ಬಿಟ್ಟು ನಾಟಿ ಮಾಡಿದ್ವಿ ಅಷ್ಟೇ. ಇದು ಫಸಲಿಗೆ ಬರ್ಬೇಕಂದ್ರೆ ಎಷ್ಟು ವರ್ಷ ಅವಧಿ ಬೇಕಾಗುತ್ತೆ? 2 ವರ್ಷಕ್ಕೆ ಫಸಲಿಗೆ ಬರುತ್ತೆ. ಎರಡು ವರ್ಷಕ್ಕೆ ಬರುತ್ತೆ. ಸ್ಟಾರ್ಟಿಂಗ್ ಅಂತಲ್ಲಿ 2ನೇ ವರ್ಷದಲ್ಲಿ ನಾವು ಒಂದು ಗಿಡದಲ್ಲಿ ಒಂದು 10 ಕೆಜಿ ನಾವು ಗೋಡಂಬಿನ ಕಟಾವು ಮಾಡಬಹುದು. ಈಗ ಮಾರುಕಟ್ಟೆಯಲ್ಲಿ ಸಿಪ್ಪೆ ಬರ್ಕಲೆ ತೊಗಟೆ ಬರ್ಕಲೆ 150-160 ರೂಪಾಯಿ ಕೆಜಿ ಇದೆ ಅದು ಗೋಡಂಬಿ ರೇಟ್. ಅದು ಗೋಡಂಬಿ ಪ್ರೊಸೆಸಿಂಗ್ ಮಾಡಿದ್ವಿ ಅಂದ್ರೆ ಸುಮಾರು 300 ರೂಪಾಯಿ ಕೆಜಿ, 300-400 ರೂಪಾಯಿ ಕೆಜಿ ಅದು ಸಿಗುತ್ತೆ. ಈಗ ಗೋಡಂಬಿ ಬೆಳೆಯಂತ ಯಾರಾದ್ರೂ ಪ್ರಗತಿಪರ ತೋಟಗಳಿಗೆ ಭೇಟಿ ಕೊಟ್ಟು ಎಲ್ಲ ಮಾಹಿತಿನ ಪಡ್ಕೊಂಡ್ರೆ? ಹೌದು, ಸೌತ್ ಕೇಂದ್ರ ಕಡೆ ಹೋಗಿದ್ವಿ. ನಮ್ ಕಡೆ ಇದೇ ಮೊದಲೇ ಪ್ರಾಯೋಗಿಕವಾಗಿ ನಮ್ ಕಡೆ ಇದೇ ಫಸ್ಟ್ ಮಾಡಿರೋದು, ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬಂದು ಅದನ್ನ ನಾಟಿ ಮಾಡಿದ್ವಿ. ಈಗ ಸಸಿ ಎಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದಾವ, ಏನಾದ್ರೂ ಹೋಗುವರಿ ಹೋಗಿದಾವ? ಇಲ್ಲ, ನಾವು ಸುಮಾರು ಒಂದ 150 ಸಸಿ ನಾಟಿ ಮಾಡಿದ್ವಿ, ಒಂದ 2-3 ಹೋಗಿದ್ವು ಅಷ್ಟೇ. ತುಂಬಾ ಚೆನ್ನಾಗಿ ಹತ್ತಿದಾವ ಗಿಡ. ಏನ್ ರೇಟ್ ಕೊಟ್ಕೊಂಡು ಬಂದ್ರೆ ಸಸಿಗಳನ್ನ? ಸಸಿಗಳು 35 ರೂಪಾಯಿ ಒಂದ್ ಸಸಿ ತಗೊಂಡ್ ಬಂದ್ವಿ. ಇದು ಗೋಡಂಬಿಗೆ ಏನಾದ್ರೂ ರೋಗ ಬರೋ ಸಾಧ್ಯತೆ ಇರುತ್ತ ಬೆಳೆಗೆ? ಗೋಡಂಬಿಗೆ ಏನಪ್ಪಾ ಅಂದ್ರೆ ಅದು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಅತಿ ಹೆಚ್ಚು ನೀರ್ ಕೊಡಬಾರ್ದು, ಅದ್ರ ಜೊತೆಗೆ ಈ ಕೀಟ ಬಾಧೆನೂ ಬರುತ್ತೆ. ನಾವು ಜೈವಿಕ ಕೀಟನಾಶಕ ಅಂದ್ರೆ ಬೇವಿನೆಣ್ಣೆ ನಾವು ಬಳಸ್ಬಿಟ್ಟು ಅದನ್ನ ಹತೋಟಿ ಮಾಡ್ಕೋಬಹುದು. ಮೇಜರ್ ಆಗಿ ದಾಳಂಬ್ರೆ ಅಷ್ಟೇನು ರೋಗ ಕೀಟ ಬಾಧೆ ಏನು ಜಾಸ್ತಿ ಬರಲ್ಲ ಅದಕ್ಕೆ. ಇದಕ್ಕೆ ದನ ಕರುಗಳು ಈ ತರದ್ದು ಏನು ಅದು ಕಡಿಯಲ್ಲ ಗಿಡಕ್ಕೆ. ಕಾಡು ಜಾತಿ ಅಲ್ಲ, ಕಾಡು ಜಾತಿ. ಹೌದು. ಮತ್ತೇನಾದ್ರೂ ಮೇಲ್ಗೊಬ್ಬರ ಕೊಡ್ಬೇಕಾ? ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಗಿಡಗಳು? ಹೌದು, ಕೊಡ್ಬೇಕು. ಅದು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ ಸಾರಜನಕ ರಂಜಕ ಪೊಟಾಶ್ ಕೊಡ್ಬೇಕಾಗತ್ತೆ. ನಾವ್ ಅದನ್ನ 75% ಸಾವಯವ 25% ರಾಸಾಯನಿಕ ಟೈಪ್ ಮಾಡ್ತಾ ಇದೀವಿ ನಾವು. ಮುಂದೆ ಕೂಡ ಅದೇನೇ ಮಾಡ್ಕೊಂಡು ಹೋಗ್ತೀವಿ. 100% ಆರ್ಗಾನಿಕ್ ಅಲ್ಲೂ ಹೋಗ್ಬಾರ್ದು, 100% ಇನ್ಆರ್ಗಾನಿಕ್ ಅಲ್ಲೂ ಹೋಗ್ಬಾರ್ದು. ಒಂದ್ 75-25 ಮಾಡಿದಾಗ ನಮಗೆ ಅದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸಾಕಷ್ಟು ಜನ ರೈತರು ರಾಸಾಯನಿಕ ಕೊಟ್ಟರೆ ಮಾತ್ರ ಹೆಚ್ಚು ಬೆಳವಣಿಗೆ ಆಗುತ್ತೆ, ಹೆಚ್ಚು ಇಳುವರಿ ಬರ್ಲಿಕ್ಕೆ ಸಾಧ್ಯ, ಚೆನ್ನಾಗಿ ಗಿಡಗಳ ಆರೋಗ್ಯವಾಗಿರಕ್ಕೆ ಸಾಧ್ಯ ಅಂತಾರೆ. ಅಂತಾರೆ ನೀವು 75% ನಾವು ಸಾವಯವದಲ್ಲೇ ಬೆಳಿಬೇಕು ಅನ್ನೋ ಉದ್ದೇಶ ಐತಂದ್ರೆ ಯಾಕೆ ಸಾವಯವದಲ್ಲೇ ಬೆಳಿಬೇಕಂತ ಆಸಕ್ತಿ ಬಂತು? ನೋಡಿ, ಒಂದ್ ಪ್ಲಾಂಟ್ ಒಂದು ಗೋಡಂಬಿ ಆಗಿರ್ಲಿ ಅಥವಾ ಅಡಿಕೆ ಆಗಿರ್ಲಿ, ಒಂದ್ ಗಿಡಕ್ಕೆ ಸಾರಜನಕ ಒಂದು 100 ಗ್ರಾಮ್, 120 ಗ್ರಾಮ್ ಬೇಕಾಗಿರುತ್ತೆ, ರಂಜಕ ಒಂದ್ 75 ಗ್ರಾಮ್, ಪೊಟಾಶ್ 150 ಗ್ರಾಮ್ ಬೇಕಾಗಿರುತ್ತೆ. ಅದನ್ನ ವಿಚಾರ ನಿಲ್ದನ ಬಳಸಕ್ಕೆ ಏನಾಗ್ತಾವ ಅಂದ್ರೆ ಭೂಮಿಲಿ ಈ pH ಅಂತ ಹೇಳ್ತೀವಿ, ಅದು ಕ್ಷಾರ ಗುಣ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ನಾವು ಏನೇ ಆಹಾರ ಕೊಟ್ಟರು ಅದು ಗಿಡ ತಗೊಳ ಶಕ್ತಿ ಕಳ್ಕೊಳತ್ತೆ. ಅವಾಗ ನಾವು ವಿಚಾರ ನಿಲ್ದ ರಾಸಾಯನಿಕ ಗೊಬ್ಬರ ಬಳಸ ಭೂಮಿಯಲ್ಲಿ ಇರ್ತಕ್ಕಂಥ ಎರೆಹುಳು ಸಂತತಿನೂ ಕೂಡ ನಾಶ ಆಗುತ್ತೆ. ವಾಟರ್ ಮ್ಯಾನೇಜ್ಮೆಂಟ್ ಕೂಡ ಅದು ಭೂಮಿಲಿ ಹಿಂಗಲ್ಲ, ನೀರು ರೂಟ್ ಕೂಡ ಡ್ಯಾಮೇಜ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಆರ್ಥಿಕವಾಗಿ 1-2 ವರ್ಷ ಇಳುವರಿ ಬರುತ್ತೆ. 3-4 ವರ್ಷದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ ಗಿಡ ಯಾಕೆ ಇಡುಮುಂಡಿಗೆ ರೋಗ ಆಯ್ತು, ಕೊಳೆ ರೋಗ ಬಂತು, ಈ ಕೀಟ ಬಾಧೆ ಜಾಸ್ತಿ ಬರುತ್ತೆ. ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಬಳಸೋದ್ರಿಂದ ಜಾಸ್ತಿ ಡಾರ್ಕ್ನೆಸ್ ಅಡಿಕೆಲ್ಲ ಬರುತ್ತೆ, ನೀವು ನೋಡಿರ್ತೀರ. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಕೀಟ ಥ್ರಿಪ್ಸ್, ರೆಡ್ ಮೈಟ್ಸ್, ಸೆಕಿಂಗ್ ಪೆಸ್ಟ್ ರಸ ಇರಿದಾಗ ಈ ಸುಳಿ ಎಲ್ಲ ಮುಟ್ಟರಾಗಿ ಇರುತ್ತೆ. ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ವಿಚಾರದಿಂದ ರಾಸಾಯನಿಕ ಗೊಬ್ಬರಗಳು ಬಳಸೋದು. ಇದು ರೈತರಿಗೆ ಅಡಿಕೆಯಲ್ಲಿ ಯಾಕೆ ಮೇಜರ್ ಆಗಿ ಆರ್ಥಿಕವಾಗಿ ಅವರು ಹೊಡೆತ ಕೊಡ್ತಿದ್ದೆ ಅಂದ್ರೆ, ಯಾರು ಹೇಳಿದ್ರಂತ ಅತಿಪಾತಾರ ಹಾಕಿದೆ, ಯಾರು ಹೇಳಿದ್ರಂತ DAP ಹಾಕಿದೆ. ಆಕ್ಚುಲಿ ನಾನು ಈ ಖಾಸಗಿ ಕಂಪ್ನಿಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಮುಂಚೆ, ನಾನು ಫೀಲ್ಡ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದೆ. ರೈತರೆಲ್ಲ ಕೇಳಿದ್ರೆ ಸಾವಯವ ಬಳಸ್ರಿ ಅಂದ್ರೆ ಏ ಬಿಡಪ್ಪ DAP ಹಾಕೋಣ ತಗೊಳ್ಳೋಣ ಅಂತ. ವಿತಿನ್ ಒಂದು 3-4 ವರ್ಷದಲ್ಲಿ ಅವ್ರ ಪ್ಲಾಟ್ ವಿಸಿಟ್ ಮಾಡಿದಾಗ ಆ ಪ್ಲಾಟಲ್ಲಿ ರೋಗದ ಲಕ್ಷಣಗಳು ಕಂಡ್ವು. ನಾನು ಅವಾಗ ಹೇಳಿದೆ, ನೋಡಿ ನಮ್ಮ ಮಾತು ನೀವು ಕೇಳಿಲ್ಲ, ಸಾವಯವದಲ್ಲಿ ಹೋಗ್ರಿ ಅಂತ ಹೇಳಿದ ಕೇಳಿ. ಈಗ ಅವರು ಮತ್ತೆ ಈಗ ಸಾವಯವ ಕನ್ವರ್ಟ್ ಆಗ್ತಿದಾರೆ, ಅದೊಂದು ಖುಷಿ ಸಂಗತಿ. ಈಗ ಟ್ರೈಕೋಡರ್ಮಾ, ಸುಡಮರಸ್, ಈ ಅಜಿಟೋ ಬ್ಯಾಕ್ಟೀರಿಯಾ, ಸಾರ್ವಜನಿಕ ಸ್ಥಿರೀಕರಿಸೋ ಬ್ಯಾಕ್ಟೀರಿಯಾಗಳು ಈ ತರದನ್ನ ಭೂಮಿಗೆ ಆಗ್ತಾ ಇದಾರೆ ಈಗ. ಅಂದ್ರೆ ನಮ್ಮ ರೈತರು ಹೆಚ್ಚೆಚ್ಚು ರಾಸಾಯನಿಕ ಬಳಸೋದು ಕಡಿಮೆ ಮಾಡಿಬಿಟ್ಟು ನಾವು ಸಾವಯವಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ನಮ್ಮ ಭೂಮಿಯ ಆರೋಗ್ಯನೂ ಚೆನ್ನಾಗಿರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ ಅಂತ. ಖಂಡಿತವಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಅದೊಂದು ಸ್ವಲ್ಪ ಸಮಯ ತಗೊಳುತ್ತೆ. ಆ ಪೇಷನ್ಸ್ ಅನ್ನ ರೈತರು ಮಾಡ್ಕೋಬೇಕು, ಆದ್ರೆ 2-ರಷ್ಟು ಇಳುವರಿ ಬರುತ್ತೆ, ಮತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ರಾಸಾಯನಿಕ ಈ ಸಲ ನಾವು 105 ಗ್ರಾಮ್ ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ 250 ಗ್ರಾಮ್ ಕೊಡ್ಲೇಬೇಕು, ಆಲ್ರೆಡಿ ಅಡಿಟ್ ಆಗೋಗ್ಬಿಟ್ಟಿದೆ ಅದು. ಮತ್ತೆ ಇಲ್ಲಿ ನಮ್ಮ ರೈತರು ಏನಾಗಿದೆ ಅಂದ್ರೆ ವಿಚಾರದಿಂದನೆ ರಾಸಾಯನಿಕ ಗೊಬ್ಬರಗಳು ಬಳಸ್ತಾರೆ, ವಿಚಾರದಿಂದನೆ ವಾಟರ್ ಮ್ಯಾನೇಜ್ಮೆಂಟ್ ನೀರು ಕೂಡ ತುಂಬಾ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಗಿಡದಲ್ಲಿ ಈ ಸಫಿಸಿಯಂಟ್ ಆಹಾರ ಗಿಡ ಎಳ್ಕೊಳಕ್ಕೆ ಶಕ್ತಿ ಕಳ್ಕೊಳತ್ತೆ, ರೂಟ್ ಕೂಡ ಕೋಆಪರೇಟಿವ್ ಮಾಡಲ್ಲ ಅದು, ಅವಾಗಲೇ ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಅಂದ್ರೆ ನಮ್ಮ ರೈತರು ಯಾವ್ದೇ ಬೆಳೆ ಆಯ್ಕೆ ಮಾಡ್ಕೊಂಡ್ಲಿ, ಈಗ ನೀವು ಗೋಡಂಬಿ ಆಯ್ಕೆ ಮಾಡ್ಕೊಂಡ್ರೆ, ತೆಂಗು, ಬಾಳೆ, ಯಾವ್ದೇ ಆಯ್ಕೆ ಮಾಡ್ಕೊಂಡ್ರೆ ನಾವು ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡಿಸೋದು ಹೆಚ್ಚು ಅನುಕೂಲ ಅಂತಾರೆ. 4 ವರ್ಷಕ್ಕೊಂದ್ಸಲಿ ಮಣ್ಣು ನೀರು ಪರೀಕ್ಷೆ ಮಾಡೋದು ಸೂಕ್ತ. ಅದ್ರ ಜೊತೆಗೆ ನಮ್ಮ ರೈತ ಬಾಂಧವರು ಏನ್ ಹೇಳ್ಬೇಕಂದ್ರೆ, ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಬರೀ ಅಡಕೆಗೆ ಸೀಮಿತವಾಗಿರ್ಬಾರ್ರಿ, ಇಂಟರ್ ಕ್ರಾಪ್ಗಳನ್ನ ಬೆಳೀರಿ. ಈಗ ಅಡಕೆ ಬೆಳೆಗಳ ಒಳಗಡೆ ಇತ್ತೀಚೆಗೆ ನಮ್ಮ ರೈತರು ಕೂಡ ಏಲಕ್ಕಿ ಬೆಳೀತಿದ್ದಾರೆ, ಕಾಳುಮೆಣಸು ಬೆಳೀತಿದ್ದಾರೆ, ಚಕ್ಕೆ ಬೆಳೀತಿದ್ದಾರೆ, ಜಾಕಾಯಿ ಬೆಳೀತಿದ್ದಾರೆ, ಅದ್ರೊಳಗಡೆ ಇಂಟರ್ ಕ್ರಾಪ್ಗಳು ಬಾಳೆ ಬೆಳೀತಾರೆ. ಇಂಟರ್ ಕ್ರಾಪ್ ಮಾಡ್ಕೊಂಡಾಗ ಅಡಿಕೆ ಒಂದು ಪಕ್ಷ ನಮಗೆ ನೀರು ಹೋಯ್ತು ಅಂದಾಗ ಇಂಟರ್ ಕ್ರಾಪ್ಗಳು ಅವೆಲ್ಲ ಕಾಡು ಜಾತಿಗಳು, ವಾಟರ್ ಮ್ಯಾನೇಜ್ಮೆಂಟ್ ಕಡಿಮೆ ಇದ್ರು ಅದರಲ್ಲಿ ನಮಗೆ ಇಳುವರಿ ನಾವು ಕಾಣ್ತೀವಿ. ಬರೀ ಸೀಮಿತವಾಗಿ ಇಲ್ಲ, ರೇಟ್ ಬಿದ್ದಾದಾಗ ಈಗ ರೈತ ಆತ್ಮಹತ್ಯೆ ಯಾಕೆ ಆಗ್ತಿದೆ ಅಂದರೆ ನಾವು ವಿಚಾರಣೆ ಇಲ್ಲದೇ ನಾವು ಅಡಿಕೆ ಅವ್ನ ಕೆಪಾಸಿಟಿ 1,000 ಗಿಡ ಮೇಂಟೈನ್ ಮಾಡೋದಿರುತ್ತೆ, 2,000 ಗಿಡ ಮಾಡ್ತಾರೆ, ಇಂಟರ್ ಕ್ರಾಪ್ಗಳು ಮಾಡಿರಲ್ಲ, ಬೆಳೆ ಒಂದಕ್ಕೆ ಸೀಮಿತವಾಗಿರ್ತಾರೆ, ಯಾವುದೋ ಒಂದು ರೋಗ ಬಂದ್ಬಿಡ್ತು, ಅವಾಗ ಏನಾಗುತ್ತೆ ಅಂದರೆ ಅವನು ಆರ್ಥಿಕವಾಗಿ ಕುಗ್ಗೋಗ್ತಾನೆ, ಸಾಲ ಮಾಡ್ತಾನೆ. ನಾವು ಎಷ್ಟು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಬೆಳೆ ಇಟ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತದು. ಮತ್ತೆ ಇನ್ನೊಂದು ನಮ್ಮ ರೈತರಲ್ಲಿ ನಾನು ಈಗ ನೋಡಿರೋ ಪ್ರಕಾರ ವಿಚಾರಣೆ ಇಲ್ದೇನೆ ಕಳೆನಾಶಕಗಳು ಬಳಸ್ತಿದ್ದಾರೆ ಅಡಿಕೆ ಗಿಡದಲ್ಲಿ, ಎಲ್ಲಾ ಬೆಳೆಯಲ್ಲೂ ಬಳಸ್ತದೆ. ಹೌದು, ಅದು ಏನಾಗ್ತಿದೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಎರೆಹುಳು ಸಂತತಿ, ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಜೀವಾಣುಗಳು, ಜೀವಕೋಶಗಳು, ಅವೆಲ್ಲ ಹಾಳಾಗ್ತಿದ್ದಾವೆ. ನಮ್ಮ ದೇಹಕ್ಕೆ ಕೂಡ ಅವು ಆಹಾರವಾಗಿ ಆಹಾರ ಮುಖಾಂತರ ನಮ್ಮ ದೇಹಕ್ಕೆ ಕೂಡ ಸೇರ್ತಿದ್ದಾವೆ. ನಾನು ರೈತ ಬಂದ್ರಲ್ಲಿ ಏನ್ ಹೇಳ್ಬೇಕು ಅಂತೀನಿ ಅಂದ್ರೆ, ಕಳೆನಾಶಕ ಬಳಸೋದ್ರ ಬದ್ಲಿ ಅಡಿಕೆ ಗಿಡದೊಳಗಡೆ ಅಥವಾ ಗೋಡಂಬಿ ಗಿಡದೊಳಗಡೆ ಅಥವಾ ಇದರೊಳಗಡೆ ತೆಂಗೊಳಗಡೆ ನಾವೇನ್ ಮಾಡಕಪ್ಪ ಅಂದ್ರೆ ಡಯಾಂಚ, ಸೆಣಬು, ಹುರುಳಿ, ಅಲಸಂದೆ ಈ ತರ ಜೈವಿಕ ಬೆಳೆಗಳನ್ನ ನಾವು ಬೆಳೆಸಿದಾಗ ಏನಾಗುತ್ತಪ್ಪ ಅಂದ್ರೆ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ, ಸಾವಯವ ಪದಾರ್ಥ ಕನ್ವರ್ಟ್ ಆಗುತ್ತೆ. ಈಗ ಎಕ್ಸಾಂಪಲ್ ಅವರೇ ಬೆಳೆಯೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ನಾವು ಯೂರಿಯಾ ಸ್ಕೇರ್ಸಿಟಿ ಅಂತ ಹೇಳ್ತೀವಲ್ಲ, ಅವರೇ ಏನಪ್ಪಾ ಅಂದ್ರೆ ನೈಟ್ರೋಜನ್ ಸ್ಥಿರೀಕರಿಸುತ್ತೆ ಭೂಮಿಲಿ, ಅದು ಸಾರಜನಕವಾಗಿ ಕನ್ವರ್ಟ್ ಆಗುತ್ತೆ. ಹುರುಳಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ಜಿಂಕ್ ಸಿಗುತ್ತೆ. ಈಗ ನಾವೇನು ಮೈಕ್ರೋನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ, ನಾವು ಸಾವಯವ ರೂಪದಲ್ಲೇ ನಾವು ಕೊಡಬಹುದು, ಜೀವಂತ ಹೊದಿಕೆ ಮಾಡಬೇಕು. ಹೌದು, ಈಗ ಕೂಡ ತುಂಬಾ ಕಂಪನಿಗಳು ಮತ್ತೆ ಯೂನಿವರ್ಸಿಟಿಗಳು ಜೈವಿಕ ಇವನ್ ಬಿಟ್ಟಿದ್ದಾರೆ ಜೀವಾಣುಗಳು, ಅವು ಕೂಡ ಟ್ರೈಕೋಡಮಾ, ಸುಡಮನಸ್ಸು, ಈಗ ಬಯೋ ಡಿಕಂಪೋಸರ್ ಅಂತ ಬಂದಿದೆ. ಒಂದು 25 ರೂಪಾಯಿ ಕೊಟ್ಟರೆ 200 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ನಾವು ತ್ಯಾಜ್ಯ ವಸ್ತುಗಳ ಮೇಲೆ ನಾವು ಎರಚಿದ್ವಿ ಅಂದ್ರೆ ಅದು ಗೊಬ್ಬರ ಆಗುತ್ತೆ. ಈ ತರ ಆಧುನಿಕತೆಯಲ್ಲಿ ನಾವು ಅಳವಡೆ ಮಾಡ್ಕೊಂಡು ನಾವು ಕೃಷಿ ಮಾಡಿದಾಗ ಫೇಲ್ಯೂರ್ ಅನ್ನೋದು ಆಗಲ್ಲ. ಈಗ ಗೋಡಂಬಿ 3 ಆಯ್ತು ನಾಟಿ ಮಾಡಿ ಅಂತ ಅಂದ್ರೆ ಇನ್ನು ಬೆಳೆ ಬರ್ಲಿಕ್ಕೆ ಇನ್ನೊಂದು 1.5 ವರ್ಷ 2 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಹೆಚ್ಚು ಇಳುವರಿ ಬಂದ್ಬಿಟ್ಟು ಬೆಳೆ ಒಂದು ಯಶಸ್ವಿಯಾಗಿ ಬೆಳಿಬಹುದು. ಮತ್ತೆ ತೆಂಗಿದೆ ಅಂತಂದ್ರೆ ತೆಂಗು ಎಷ್ಟಿದೆ? ತೆಂಗು 180 ಸಸಿ ಮಾಡಿದೀವಿ. ಅಲ್ಲಿ ಪಲಕ್ ಬಂದಿದಾವ? ಇಲ್ಲ, ಅದು ಚಿಕ್ಕದೇನೆ, ಅದು ಚಿಕ್ಕದೇನೆ. ಈಗ 4 ಆಯ್ತು, 4 ಆಯ್ತು. ಎಲ್ಲವೂ ಈಗೀಗ ನೀವು ತೋಟಗಾರಿಕೆ ಬೆಳೆ ಇತ್ತೀಚೆಗೆ ಎಲ್ಲ ಮಾಡಿದ್ರೆ? ಹೌದು, ಬಾಳೆನು 2 ತಿಂಗಳಾಗಿದೆ. ಎಲ್ಲ ಇದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ನೀರೆಲ್ಲ ನೀರಿನ ಅನುಕೂಲ ಇದೆ ನಿಮ್ಗೆ? ನೀರಿನ ಅನುಕೂಲ ಇದೆ. ನಾವು 1.5 ನೀರು 3 ಮೇಂಟೈನ್ ಮಾಡ್ತಿದ್ವಿ ಅಂದ್ರೆ ಹೊದಿಕೆ ಮಾಡೋದ್ರೆ ಮಲ್ಚಿಂಗ್ ಪೇಪರ್ ಎಲ್ಲ ಹಾಕ್ತಾ ಇದೀವಿ, ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಬೇಕು ಅಷ್ಟೇ ನೀರು ಕೊಡ್ತೀವಿ. ಈಗ ನಮ್ಮಲ್ಲಿ ತೆಂಗು ಅಥವಾ ಅಡಿಕೆಯಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ನಾವು ಒಂದು ಗಿಡಕ್ಕೆ ಸುಮಾರು 16-18 ಲೀಟರ್ ನೀರು ಬೇಕಾಗಿರುತ್ತೆ. ನಮ್ಮ ರೈತರು ಏನ್ ಮಾಡ್ತಾರಂದ್ರೆ ಮೋಟರ್ ಆನ್ ಮಾಡಿಬಿಟ್ರೆ ಮುಗಿತದೆ, ಕರೆಂಟ್ ಹೋಗೋರು ಓಡ್ತಾ ಇರುತ್ತೆ. ಒಂದು ಗಿಡಕ್ಕೆ 100-200 ಲೀಟರ್ ನೀರು ಹೋಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಕೊಟ್ಟಂತ ಪೋಷಕಾಂಶಗಳು ಗಿಡ ಎಳ್ಕೊಳಕಾಗಲ್ಲ. ಈಗ ನಮ್ಮಲ್ಲಿ ಒಂದ್ ದಿವಸಕ್ಕೆ 1-4 ಲೀಟರ್ ನೀರು ಕುಡಿಯೋ ಶಕ್ತಿ ಇರುತ್ತೆ. ಅದ್ರ ಮೇಲೆ ಕುಡಿದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಅತಿಸಾರ ಆಗುತ್ತೆ. ಅದೇ ತರ ಪ್ಲಾಂಟ್ ಅಲ್ಲಿ ಕೂಡ ಪೋಷಕಾಂಶಗಳು ಮಣ್ಣಲ್ಲಿ ಹರಿದು ಹೋಗುತ್ತೆ, ಮಣ್ಣು ಸವಕಳಿ ಆಗುತ್ತೆ, ಸಪ್ಪೆ ಬರುತ್ತೆ. ನಾವು ಕೆಲವು ರೈತಂತ ನಾವೆಲ್ಲ ಕೊಟ್ಟೆ ಗೊಬ್ಬರ ಕೊಡ್ತೀವಿ, ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಇಳುವರಿ ಬರ್ತಿರಲ್ಲ, ಯಾಕೆ ಅಂದ್ರೆ ಅತಿ ಹೆಚ್ಚು ನೀರು ನಾಯಿಸ್ತಾರೆ. ಇದು ನಾವು ಈ ನೀವು ಹೇಳ್ದಂಗೆ ಪೋಷಕಾಂಶಗಳೆಲ್ಲ ಒಂದ್ ಕಡೆ ಕೊಚ್ಚೋಗಕ್ಕೆ ಮಾಡೋ ಬದಲು ಅಂದ್ರೆ ಈ ತರ ಆಯ್ ನೀರು ಕೊಡೋ ಬದಲು ಡ್ರಿಪ್ ಸ್ಪ್ರಿಂಕ್ಲರ್ ಈ ಹನಿ ನೀರಾವರಿ ತುಂತುರು ನೀರಾವರಿ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತೀರಾ ರೈತರು? ಅನುಕೂಲ ಆಗುತ್ತೆ ಸರ್, ಬಟ್ ನಮ್ ರೈತರು ಏನಪ್ಪ ಅಂದ್ರೆ ತುಂಬಾ ನೀರು ಹಾಯಿಸ್ಬೇಕು, ಕೊಡ್ಬೇಕು ಅಂತ ಡ್ರಿಪ್ ಅಲ್ಲೇ 1 ಒಂದ್ ಲೀಟರ್ ನೀರು ತುಂಬಿದ್ರೆ 60 60 ಲೀಟರ್ ನೀರು ಆಯ್ತು. ಅದು 3-4 ಅವರ್ ಕರೆಂಟ್ ಕೊಡ್ತಾರೆ. ನಮಗೆ 100-200 ಲೀಟರ್ ನೀರು ಒಂದ್ ಗಿಡಕ್ಕೆ ಪ್ರತಿ ದಿವಸನು ಹೋಗ್ತಾನೆ ಇರುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಭೂಮಿಲಿ ರೂಟ್ ಡ್ಯಾಮೇಜ್ ಆಗುತ್ತೆ, ಈ ಕೀಟಬಾಧೆ ಜಾಸ್ತಿ ಆಗುತ್ತೆ, ಬೇರ್ ಕೊಳೆಯದಾಗುತ್ತೆ. ಯಾಕೆ ಅಡಿಕೆ ಅಥವಾ ತೆಂಗು ಅಥವಾ ಬಾಳೆಯಲ್ಲಿ ರೋಗ ಮತ್ತೆ ಕೀಟಬಾಧೆ ಜಾಸ್ತಿ ಬರುತ್ತೆ ಅಂದ್ರೆ ವಿಚಾರ ನಿಲ್ದೇನೆ ನೀರನ್ನು ಕೊಡೋದ್ರಿಂದ. ಮತ್ತೆ ಈ ಗೋಡಂಬಿ ತೆಂಗು ಬಾಳೆ ಜೊತೆಗೆ ಹಾಗಲಕಾಯಿ ಬೆಳಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ಸಾಕಷ್ಟು ತರಕಾರಿಗಳಿದಾವೆ, ಟೊಮಾಟೋ, ಹಸಿಮೆಣಸಿನಕಾಯಿ ಬೇಕಾದಷ್ಟು ತರಕಾರಿಗಳಿದಾವೆ, ಅಂತದ್ರಲ್ಲಿ ಹಾಗಲಕಾಯಿ ಬೆಳಿಬೇಕು, ಹಾಗಲ ಬೆಳೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಹಾಗಲು ಬಳ್ಳಿ ಏನಪ್ಪಾ ಅಂದ್ರೆ ನಮ್ಗೆ ಇತ್ತೀಚಿನ ನಮ್ಮ ಜನಗಳಲ್ಲಿ ಡಯಾಬಿಟಿಕ್ ಪೇಷಂಟ್ ತುಂಬಾ ಜನ ಇದಾರೆ, ಸಕ್ಕರೆ ಕಾಯಿಲೆ, ಅದು ಸಕ್ಕರೆ ಕಾಯಿಲೆಗಳಿಗೆ ಬೆಸ್ಟ್ ಮೆಡಿಸಿನ್ ಅಂದ್ರೆ ಹಾಗಲಕಾಯಿ. ಹಾಗಾಗಿ ಅದು ಎನಿ ಟೈಮ್ ಮಾರ್ಕೆಟ್ ಅಲ್ಲಿ 30-40 ರೂಪಾಯಿ ಅದು ಧಾರಣೆ ಇದ್ದೇ ಇರುತ್ತೆ. ಮತ್ತೆ ನಮ್ಮ ರೈತರು ಏನ್ ಮಾಡಕಪ್ಪ ಅಂದ್ರೆ ಒಂದೇ ತರದ ಬೆಳೆ ಎಲ್ಲರೂ ಹಾಕ್ಬಾರ್ದು. ಒಬ್ರು ಹಾಗಲ ಹಾಕಿದ್ರೆ ಒಬ್ರು ಹೀರೆ ಹಾಕ್ಬೇಕು, ಒಬ್ರು ಹೀರೆ ಹಾಕಿದ್ರೆ ಮೆಣಸಿನ ಗಿಡ ಹಾಕ್ಬೇಕು, ಟೊಮೆಟೊ ಹಾಕಿದಾಗ ಅದಕ್ಕೆ ಬೆಲೆ ಸಿಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಬಾರಿ ಟೊಮೆಟೊನ ಹಾಕ್ಬಿಡ್ತಿದ್ರು ಅಥವಾ ಯಾರು ಮೇಜ್ ಹಾಕ್ಬಿಟ್ರೆ ಎಲ್ಲರೂ ಮೇಜ್ ಹಾಕ್ಬಿಟ್ಟಿ, ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಅದು ದಿಢನ್ನೇ ಅದು ಕುಸಿಯುತ್ತೆ. ಇದೇ ಉದ್ದೇಶಕ್ಕೋಸ್ಕರ ನಾವು ಒಂದು ಸಾಮಾಜಿಕವಾಗಿ ರೈತರಿಗೆ ಏನೋ ಒಂದು ಅನುಕೂಲ ಮಾಡಬೇಕು ಅಂತಂದು ನಾವು ಒಂದು ನಮ್ಮ ಟೀಮ್ ನಮ್ಮ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಒಂದು FPO ಅಂತ ಮಾಡಿದ್ವಿ. ರೈತ ಉತ್ಪಾದಕರ ಕೇಂದ್ರ ಅಂತಂದು ಮಾಡಿದ್ವಿ. ಅದ್ರ ಅನುಕೂಲ ಏನಪ್ಪಾ ಅಂದ್ರೆ ನಮ್ಮ ರೈತರಿಗೆ ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಅಂತಂದು ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಈ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಕನಸು ಇದೆಯಲ್ಲ, 2021 ರೈತರ ಹಣ ದ್ವಿಗುಣ ಮಾಡೋ ಒಂದು ಕನಸಿದೆ, ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಉದ್ದೇಶನೇ. ನಬಾರ್ಡ್ ಸಂಸ್ಥೆ ಹಾಗೂ ಕಾಪ್ಸ್ ಅವರ ಸಹಯೋಗದೊಂದಿಗೆ ಒಂದು FPO ಕೂಡ ಮಾಡಿದ್ವಿ. ಅಂದ್ರೆ 1,000 ಶೇರ್ ಹೋಲ್ಡರ್ ಈಗ ಪ್ರಾರಂಭ ಮಾಡಿದ್ವಿ. 300 ರೈತರು ಆಲ್ರೆಡಿ ಶೇರ್ ಹೋಲ್ಡರ್ ಆಗಿದ್ದಾರೆ. ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಈ ತರ ನಾವೀಗ ಉದಾಹರಣೆ ಮೇಜು ಅಥವಾ ಆಗ್ಲು ಬಳ್ಳಿ ಬೆಳೆದ್ವಿ, ಟೊಮೆಟೊ ಬೆಳೆದ್ವಿ, ಒಂದೊಂದು ಊರಲ್ಲಿ 20 ನಾವು ಒಂದು ಗುಂಪು ಮಾಡಿಬಿಟ್ಟು ಆ 20 ನೀವು ಇಂಥ ಬೆಳೆ ಬೆಳೆಯ್ರಿ, ಈ ಬೆಳೆನ ನಾವು ತಗೊಂಡು ಮಾರ್ಕೆಟ್ ಮಾಡಿಕೊಡ್ತೀವಿ. ರೈತರ ಮೇಜರ್ ಪ್ರಾಬ್ಲಮ್ ಆಗಿರೋದು ಮಾರ್ಕೆಟ್, ಎರಡನೇದು ಬೆಲೆ. ಇದನ್ನ ರೈತರು ಸಬ್ಸಿಡಿ ಕೊಟ್ಟಾಗ ಅವನು ಆರ್ಥಿಕವಾಗಿ ಸಬಲೀಕರಣ ಆಗೇ ಆಗ್ತಾರೆ. ಈ ತರ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು FPO ಪ್ರಾರಂಭ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅದು ಪ್ರೋತ್ಸಾಹ ಸಿಗ್ತಾ ಇದೆ, ಮುಂದೆ ಕೂಡ ಯಶಸ್ವಿಯಾಗಿ ಆಗುತ್ತೆ ಅಂತ ಒಂದು ಕನಸು ಕಂಡಿದೀವಿ. ಕನಸು ನನಸಾಗಬೇಕು ಅಂದ್ರೆ ನಮ್ಮ ರೈತರು ಎಲ್ಲ ಸಹಕಾರ ಕೊಟ್ಟರೆ ಅದು ಆಗುತ್ತೆ. ಅದು ಅಲ್ಲ, ಇದರಿಂದ ಸಾಕಷ್ಟು ಅನುಕೂಲ ಇದೆ ರೈತರಿಗೆ. ರೈತರ ಆಸಕ್ತಿ ಯಾವ ರೀತಿ ಇದೆ? ರೈತರ ಆಸಕ್ತಿ ಸ್ಟಾರ್ಟಿಂಗ್ ಹೋದಾಗ ಒಂದ್ ಸ್ವಲ್ಪ ನಿರಾಸಕ್ತಿ ತೋರಿಸಿದ್ರು. ಶೇರ್ ಕಲೆಕ್ಟ್ ಮಾಡುವಾಗ 1,150 ರೂಪಾಯಿ ನಾವು ಒಂದು ಶೇರ್ ಕಲೆಕ್ಟ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಹೇಳಿದ್ವಿ ಫಸ್ಟ್ ಗೆ ಸ್ಟಾರ್ಟಿಂಗ್. ನಮ್ಮ ರೈತರು ಹೆಂಗ್ ಕೇಳ್ತಾರ ಅಂದ್ರೆ ಇದರಿಂದ ಉಪಯೋಗ ಏನಪ್ಪ ಅಂತ ಕೇಳ್ತಾರೆ. ಇದ್ರಲ್ಲಿ ನಾನು ಯಾವ ತರ ಅಳವಣೆ ಮಾಡ್ಕೋಬೇಕು, ನಮ್ದು FPO ನಾವ್ ಯಾವ ತರ ಸಪೋರ್ಟ್ ಮಾಡ್ಬೇಕು ಅಂತ ನಮ್ಮ ರೈತರು ಇನ್ನ ಆ ಕಾನ್ಸೆಪ್ಟ್ ಇನ್ನ ಇಲ್ಲ. ನನಗೇನು ಉಪಯೋಗ ಆಗುತ್ತೆ, ನನಗೇನು ಉಪಯೋಗ ಆಗುತ್ತೆ ಅದನ್ನ ಬಿಡಿಸಿ ಹೇಳಿದ್ವಿ. ನೋಡಪ್ಪ, ನೀವ್ 1,100 ನೀವು ಶೇರ್ ಕೊಟ್ಟೆ ಅಂದ್ರೆ ನೀನ್ ಅದ್ರಲ್ಲಿ ಪಾಲ್ದಾರ. ಉದಾಹರಣೆ, ನೀನು 1 ಕ್ವಿಂಟಲ್ ಗೊಬ್ಬರ ತಗೊಂಡು ಒಂದ್ ಅಂಗಡಿಲಿ ತಗೊಂಬಂದೆ ಅಂದ್ರೆ ನಿನಗೆ 100 ಅದು ಅಂಗಡಿಯನ್ನು ಓನ್ ಆಗಿ ಇಂಡಿವಿಜುವಲ್ ಆಗಿ ಅದು ಉಪಯೋಗ ಆಗುತ್ತೆ ಲಾಭಾಂಶ. ಈ 100 ಲಾಭ ಇದ್ಕು ಅಂತಂದ್ರೆ ಈ ಸೊಸೈಟಿಲಿ ನಾವು ಎಷ್ಟು ಜನ ಮೆಂಬರ್ ಇರ್ತೀವಿ, 100 ಇದ್ರೆ 100 ಬಂದ್ರೆ ಎಲ್ಲರೂ 1 ಅದು ಡಿವೈಡೆಡ್ ಬೈ ಆಗುತ್ತೆ. ಈ ತರ ಬಿಡಿಸಿ ಹೇಳಿದಾಗ ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿ ಈಗ ತುಂಬಾ ಜನ ಪ್ರೋತ್ಸಾಹ ಕೊಟ್ಟು FPO ಬರ್ತಾ ಇದಾರೆ. ಅಂದ್ರೆ ಇದಕ್ಕೆ ಎಷ್ಟು ಜನ ಸದಸ್ಯರು ಬೇಕು? 1,000 ಬೇಕು. 1,000 ಅಂತ ಹೇಳಿದ್ರೆ ಒಂದು 500 ಮಿನಿಮಮ್, ಒಂದು 500 ಇರಬೇಕು. 500 ಜನ. ಈಗ 500 ಜನ ಸದಸ್ಯರಿದ್ರೆ ಅವ್ರು ಮತ್ತೆ ನೀವು ಅದನ್ನೆಲ್ಲ ರೈತರು ಬೆಳೆದಂತ ಉತ್ಪನ್ನಗಳನ್ನ ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡಿಸ್ತೀರ ಅವೆಲ್ಲ? ಅದೇನಪ್ಪ ಅಂದ್ರೆ ನಮಗೆ ನಬಾರ್ಡ್ ಇಂದ ಸಾಲವಾಗಿ ನಮಗೆ ನಮ್ಮ FPO ಹಣ ಕೊಡ್ತಾರೆ. ನಾವು ರೈತರಿಗೆ ನೇರವಾಗಿ ಮೊದಲನೇದಾಗಿ ಖರೀದಿ ಮಾಡಿಬಿಟ್ಟು ಅವ್ರಿಗೆ ಹಣ ನೇರವಾಗಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀವಿ. ತದನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ಮೌಲ್ಯವರ್ಧತೆ ಮಾಡಬೇಕಂತ ಒಂದು ಪ್ಲಾನ್ ಇದೆ. ಈ ಉದಾಹರಣೆ ಕೊಕೊನೆಟ್. ಕೊಕೊನೆಟ್ ನಾವು ಕೊಬ್ಬರಿ ಮಾರೋದ್ರಿಂದ ರೇಟ್ ಕಡಿಮೆ ಆಗುತ್ತೆ. ಅದನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಮಾರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಸಂಸ್ಥೆಗೆ ನಮ್ಮದೇ ಬ್ರ್ಯಾಂಡ್ ಮೇಲೆ ನಾವು ಮಾರಾಟ ಮಾಡೋದ್ರಿಂದ ನಮ್ಮ ಸಂಸ್ಥೆಗೆ ಲಾಭ ಆಗುತ್ತೆ, 4-5 ಜನಕ್ಕೆ ಉದ್ಯೋಗ ಸಿಗುತ್ತೆ. ಈಗ ಮೇಜು ಅದನ್ನ ಮೆಕ್ಕೆಜೋಳ ತಗೊಳ್ಳೋರಿಲ್ದಾಗ ಅದನ್ನ ನಾವು ಮಲ್ಟಿಪರ್ಪಸ್ ಅದನ್ನ ಫುಡ್ ಈ ತರ ಗ್ರೇಡ್ ಮಾಡಿಬಿಟ್ಟು ನಾವು ಮಾರೋದ್ರಿಂದ ನಮ್ಮ ಸೊಸೈಟಿಗೆ ಅನುಕೂಲ ಆಗುತ್ತೆ, ಅದಕ್ಕೆ ಈ ತರ ಮಾಡ್ತಾ ಇದೀವಿ. ಇದು ಒಂದು ಒಳ್ಳೆ ಉದ್ದೇಶ. ಈಗ ಮುಂದೆ ಅದನ್ನೊಂದು ಸಂಸ್ಥೆ ನಡೆಸ್ತಕ್ಕಂಥ ಎಲ್ಲರದ್ದು ತುಂಬಾ ಒಂದು ಒಳ್ಳೆ ಜವಾಬ್ದಾರಿ ಇರುತ್ತೆ, ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗೋಂತರ ಆಗ್ಬೇಕು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂತ BODS ಅಂತ ಹೇಳ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವರಲ್ಲಿ ಒಂದು ಇಚ್ಛಾಶಕ್ತಿ ಇರಬೇಕು. ಎರಡನೇದಾಗ ಬಂದ್ಬಿಟ್ಟು ಅವರಲ್ಲಿ ಸೇವಾ ಮನೋಭಾವನೆ ಇರಬೇಕು. ನಾವು ನಮ್ಮ ರೈತರು ನಾವು ಮೊದಲನೇದಾಗಿ ನಾವು ರಾಜಕೀಯ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ವಿ, ಅದ್ರಲ್ಲಿ ಎಲ್ಲರಿಗೂ ತೃಪ್ತಿ ಪಡಿಸಕ್ ಆಗಲ್ಲ ಅಂತ ಗೊತ್ತಾಯ್ತು. ಅವಾಗ ಈಗ ನಾವು ರೈತರ ಪರವಾಗಿ ನಮ್ಮ ರೈತರಿಗೆ ನಾವು ನಮ್ ಕಡೆಯಿಂದ 10,000 ರೂಪಾಯಿ ನಮ್ ಕಡೆಯಿಂದ ಒಬ್ಬ ರೈತರಿಗೆ ಲಾಭ ಬಂತಂದಾಗ ಅವ್ರ ಫೀಲಿಂಗೇ ಬೇರೆ. ಹಾಗಾಗಿ ಅವ್ರು ಬೇರೆ ಕಡೆ ಹೋಗಲ್ಲ, ಅದು ನಮ್ಮದು, ನಮ್ಮ ಸಂಸ್ಥೆ ಅನ್ನೋ ಮಟ್ಟಕ್ಕೆ ರೈತನ ಮನಪರಿವರ್ತನೆ ಮಾಡಿದಾಗ ನಾವು ಯಶಸ್ವಿ ಆಗ್ತೀವಿ. ನಾನು ಬೆಂಗಳೂರಲ್ಲಿ ಟ್ರೈನಿಂಗ್ ಹೋದಾಗ 1 FPO ಸಂಸ್ಥೆಗಳು 1-2 crore ರೂಪಾಯಿ ಲಾಭ ಕಂಡಿದ್ದಾವೆ. ಅದನ್ನ ರೋಲ್ ಮಾಡಲು ತಗೊಂಡು ನಾವು ಇಲ್ಲಿ ಒಂದ್ ಸ್ವಲ್ಪ ಶ್ರಮ ಹಾಕಿ ಈಗ FPO ಪ್ರಾರಂಭ ಮಾಡಿದೀವಿ, ಯಶಸ್ವಿ ಆಗುತ್ತೆ ಅಂತ ಇದೆ ನಮಗೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಗಲೇ FPO ಸಂಸ್ಥೆಗಳು ಸಾಕಷ್ಟು ಇದಾವೆ, ಅವೆಲ್ಲ ಒಳ್ಳೆ ಒಂದು ಬೆಳವಣಿಗೆ ಕಾಣ್ತಾ ಇದಾವೆ ಅಂತೀರಾ? ಬೆಳವಣಿಗೆ ಕಾಣ್ತಿದಾವೆ. ನಬಾರ್ಡ್ ಕೂಡ ತುಂಬಾ ಸಹಕಾರ ಮಾಡ್ತಿದೆ, ನಬಾರ್ಡ್ ಸಂಸ್ಥೆ. ಈಗ ಉದಾಹರಣೆ ನಮಗೆ, ನಾವು 10 ನಾವು ಮ್ಯಾಚಿಂಗ್ ಗ್ರಾಂಟ್ ಅಂತ ಹೇಳ್ತಾರೆ, ನಾವು 10 ಶೇರ್ ನಾವು ಕಲೆಕ್ಟ್ ಮಾಡಾಕಿದ್ರೆ 10 ನಮಗೆ ಸಹಾಯಧನ ಉಚಿತವಾಗಿ ಕೊಡ್ತಾರೆ. ಅದನ್ನ ಮೇಂಟೆನೆನ್ಸ್ ಗ್ರಾಂಟ್ಸ್ ಅಂತಂದು ಅದನ್ನ ನಾವು ಕೃಷಿ ಯಂತ್ರದಾರೆ ನಮ್ಮ ರೈತರು ಬೇಕಾದಂತ ಇಕ್ವಿಪ್ಮೆಂಟ್ಸ್ ಗಳನ್ನ ನಾವು ತಗೊಳ್ಳೋದಕ್ಕೆ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೂಡ ಕೊಡ್ತಿದ್ದಾರೆ. ನಮ್ಮ ಭಾಗ ಏನಪ್ಪ ಅಂದ್ರೆ ಗಡಿ ಪ್ರದೇಶ ನಮ್ದು, ಯಾವ್ದಕ್ಕೂ ಚಿತ್ರದುರ್ಗ ಬರ್ಬೇಕು ಅಥವಾ ಹೊಳಲ್ಕೆರೆ ಹೋಗ್ಬೇಕು ಅಥವಾ ವಸ್ತುರ್ಗ ಹೋಗ್ಬೇಕು ಅಥವಾ ಹಿರಿಯರು ಹೋಗ್ಬೇಕು. ನಾವ್ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ನಾವೊಂದ 1 crore ರೂಪಾಯಿ ಸಾಲ ತಗೊಂಡು ಈಗ ನಮ್ಮ ರೈತರು ಬೇಕಾದಂತ ಒಂದೇ ಸೂರಿನಡಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪಂಪು ಮೋಟರ್ ಅಥವಾ ಬೀಜ ಗೊಬ್ಬರ ರಸಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು ಅಥವಾ ಜೈವಿಕ ಗೊಬ್ಬರಗಳು, ಪ್ರತಿಯೊಂದು ಒಂದೇ ಸೂರಿನಡಿ ಸಿಕ್ಕು ಒಂದು ನಿಗದಿತ ಬೆಲೆಯಲ್ಲೇ ಇದನ್ನ ಕೊಟ್ಬಿಟ್ಟು ರೇಟಲ್ಲಿ ರೈತರಿಗೆ ಅಪ್ರೋಚ್ ಮಾಡ್ತಿದ್ವಿ, ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ಕೊಟ್ಬಿಟ್ಟು ರೈತರಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಸಹಕಾರಿ ಆಗೋ ರೀತಿಯಲ್ಲೇ ಮಾಡ್ತಿದ್ವಿ. ಸಾಕಷ್ಟು ಕಂಪ್ನಿಗಳು ಬರ್ತವೆ, ಸಾಕಷ್ಟು ಬೇರೆ ಬೇರೆ ಇಂಥವೆಲ್ಲ ಬಂದ್ಬಿಟ್ಟು ಸಾಕಷ್ಟು ಜನ ರೈತರಿಗೂ ಜನಗಳಿಗೆಲ್ಲ ಮೋಸ ಮಾಡೋ ಸಾಧ್ಯತೆಗಳು. ಅಂಥದ್ರಲ್ಲಿ ನಿಮ್ಮ ಒಂದು ಇದ್ರ ಮೇಲೆ ರೈತರು ನಂಬಿಕೆ ಇಟ್ಟು ಆಸಕ್ತಿ ಇಟ್ಟು ಸಹಕರಿಸಬೇಕಾಗುತ್ತೆ, ಯಾವ ರೀತಿ ಸಹಕಾರ ಕೊಡ್ತಾರೆ? ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ತಿಂಗಳು ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದ್ಬಿಟ್ಟು ರೈತರಿಗೆ ನೋಡ್ರಪ್ಪ ಈ ತಿಂಗಳಲ್ಲಿ ನಾವು ಇಂಥ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅಂತ ಇದ್ದೀವಿ, ಅವಶ್ಯಕತೆ ಆ ಸೀಸನ್ ವೈಸ್ ಏನು ಅವಶ್ಯಕತೆ ಇರುತ್ತೆ. ಈಗ ಬೀಜ ಬಿತ್ತನೆ ಟೈಮಲ್ಲಿ ಬೀಜದ್ದು ಗೊಬ್ಬರದ ಅವಶ್ಯಕತೆ ಇರುತ್ತೆ, ಅದಾದ್ಮೇಲೆ ಮೇಲ್ ಗೊಬ್ಬರ ಅವಶ್ಯಕತೆ ಇರುತ್ತೆ, ಸಿಂಪಡಣೆ ಅವಶ್ಯಕತೆ ಇರುತ್ತೆ, ಹಾರ್ವೆಸ್ಟಿಂಗ್ ಮಾಡಿದಾಗ ಈ ತಾಡ್ಪಲ್ಲು ಈ ತರದ ವಸ್ತುಗಳ ಅವಶ್ಯಕತೆ ಇರುತ್ತೆ. ಈ ತರ ವಸ್ತುಗಳನ್ನ ನಾವು ಚಾಯ್ಸ್ ಮಾಡಿಬಿಟ್ಟು ತರಿಸ್ಕೊಂತೀವಿ. ಈ ಬೇಸಿಗೆ ಬಂತು ಅಂದ್ರೆ ಈ ಪಂಪು ಮೋಟ್ರು ಎಲೆಕ್ಟ್ರಿಕಲ್ ವಸ್ತುಗಳನ್ನ ಅವಶ್ಯಕತೆ ಅನುಗುಣವಾಗಿ ನಾವು ಅದನ್ನ ಪರ್ಚೇಸ್ ಮಾಡಿಬಿಟ್ಟು ಒಂದು ನಿಗದಿತ ಬೆಲೆಯಲ್ಲಿ ಮಾರಾಟ ಮಾಡ್ಬೇಕಂತ ಇದೀವಿ. ಹೆಚ್ಚು ಲಾಭ ಇಡ್ದಾನೆ, ಬಂದಂತ ಲಾಭ ನಮಗೇನೆ ಬರುತ್ತಲ್ಲ. ಈಗ ಒಂದ್ ಮನೆಯಲ್ಲಿ ಒಬ್ರು ಮಾತ್ರ ಸದಸ್ಯರ ಒಂದು ಇಬ್ರು ಮೂವರು ಆಗ ಸಾಧ್ಯ ಇಲ್ಲ. ಅದು ಹೆಂಗಪ್ಪ ಅಂದ್ರೆ ಒಂದ್ ಮನೆಯಲ್ಲಿ ಖಾತೆದಾರ ಆಗ್ಬೇಕು, ಅದಕ್ಕೆ ಜಮೀನು ಇರಬೇಕು. ಮೂಲಕ ನಾವು ಒಂದ್ ಪಾಣಿ ಒಂದ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಶೇರ್ ಮೊತ್ತ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಬಾಂಡ್ ರೆಸಿಪ್ಟ್ ಕೂಡ ಕೊಡ್ತಿದ್ವಿ. ಒಬ್ರು ಮನೆಗೆ ಒಂದೇ ಪ್ರಯೋಜನ ಕೊಟ್ಟದು, ಮೊದಲನೇ ಆದ್ಯತೆ ಒಬ್ಬ ವ್ಯಕ್ತಿ ಒಂದೇ ಶೇರ್. ಹೌದು, ಒಟ್ಟಾರೆಯಾಗಿ ಇದು ರೈತರಿಗೆ ಹೆಚ್ಚು ಅನುಕೂಲ ಆಗ ಒಂದು ಇದು ಅಂತ ಹೇಳ್ಬೋದು. ಹೌದು. ಮತ್ತೆ ಇನ್ನು ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತ ಬಾಂಧವರಿಗೆ? ನಮ್ಮ ರೈತರ ಬಾಂಧವ್ರಿಗೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಏನಾಗ್ತಿದೆ, ಅಗ್ರಿಕಲ್ಚರ್ ಬೇಡ, ಹೊಲ ಮಾರ್ಬಿಟ್ಟು ಆರಾಮಾಗಿರೋಣ ಸಿಟಿಗೆ ಹೋಗೋಣ ಅಂತಂದು ಅಂತ ಇದ್ರು. ಹೌದು. ಈ ಕೊರೋನಾ ಒಂದ್ ಬಂದ್ಬಿಟ್ಟು ರೈತರು ಅಗ್ರಿಕಲ್ಚರ್ ಬಗ್ಗೆ ಮತ್ತೆ ರಿಟರ್ನ್ ಆಗ್ತಿದಾರೆ, ಅದೊಂದು ಖುಷಿ ಸಂಗತಿ. ನಾನು ಸರ್ವೆ ಮಾಡಿದ ಪ್ರಕಾರ ಶೇಕಡ 20% ಉತ್ಪಾದನೆ ಜಾಸ್ತಿ ಆಗಿದೆ ಕೋವಿಡ್ ಬಂದ ನಂತರ ಇತ್ತೀಚೆಗೆ. ಅದು ಯಾಕಾಯ್ತಂದ್ರೆ ಬೆಂಗಳೂರಿಂದ ಎಲ್ಲ ಬಂದು ಅಗ್ರಿಕಲ್ಚರ್ಗೆ ವೇಸ್ಟ್ ಲ್ಯಾಂಡ್ ಎಲ್ಲ ಲ್ಯಾಂಡ್ ಮಾಡಿಬಿಟ್ಟು ಆರ್ಟಿಕಲ್ಚರ್ ಕ್ರಾಪ್ಗಳು ಬೆಳೀತಿದ್ದಾರೆ, ತರಕಾರಿ ಬೆಳೀತಿದ್ದಾರೆ, ಹಾಗಾಗಿ ರೈತ ಉತ್ಪಾದನೆ ಜಾಸ್ತಿ ಮಾಡ್ತಿದ್ದಾರೆ. ಜಾಸ್ತಿ ಮಾಡಿದ್ರೆ ಈಗೀಗ ಯುವಕರೆಲ್ಲ ಆಸಕ್ತಿನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರು, ಕೃಷಿ ಕಡೆಗೆ ಆಸಕ್ತಿನೇ ತೋರಿಸ್ತಿಲ್ಲ. ಹಂಗಾಗ್ಬಿಟ್ಟು ಈಗೆಲ್ಲ ಮತ್ತೆ ಕೃಷಿ ಕಡೆಗೆ ಬಂದು ಕೃಷಿ ಕಡೆಗೆ ಆಸಕ್ತಿ ತೋರಿಸೋ ಸಾಧ್ಯತೆ ಹೆಚ್ಚಿದೆ ಅಂತೀರ? ಹೌದು. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಸ್ವದೇಶಿ ವಸ್ತುಗಳನ್ನ ಬೆಳೆಸ್ರಿ ಅಂತ ಒಂದು ಅಭಿಯಾನ ಮಾಡ್ಕೊಂಡ್ರು, ಸ್ವದೇಶಿ ವಸ್ತುಗಳನ್ನ ಉತ್ಪಾದನೆ ಮಾಡ್ರಿ. ಹಾಗಾಗಿ ನಮ್ಮ ರೈತರು ಅದನ್ನೇ ಒಂದು ಚಾಲೆಂಜ್ ಗೆ ತಗೊಂಡು ಇತ್ತೀಚೆಗೆ ನಮ್ಮ ಲೋಕಲಲ್ಲೇ ಬೆಳೆದ್ಬಿಟ್ಟು ಈಗ ಉದಾಹರಣೆ ಸಿರಿಧಾನ್ಯಗಳು ಬೆಳೆದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ತಿದ್ದಾರೆ. ಒಟ್ಟಾರೆ ಈ ತರ ಎಲ್ಲದರಲ್ಲಿ ತೊಡಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಅಂತೀರ? ಹೌದು. ಈಗ ನೀವು ಈಗೀಗ ಕೃಷಿ ಬದುಕಿಗೆ ಬಂದ್ರು ಕೆಲವೇ ವರ್ಷಗಳಿಂದ ಈ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿದ್ರ, ಸಾಕಷ್ಟು ಜನ ರೈತರು ಒಂದೇ ಬೆಳೆಗಳನ್ನ ಅಳವಡಿಸ್ಕೊಂತಾರೆ. ಹಾಕಿದ್ರೆ ಒಂದು 10 ಎಕರೆ ಶೇಂಗಾ ಹಾಕೋದು, ಇಲ್ಲ 10 ಎಕರೆ ಮೆಕ್ಕೆಜೋಳ ಹಾಕೋದು, ಪೂರ್ತಿ ನೀರಾವರಿ ಇದ್ರೆ ಒಂದೇ ತರ ಈರುಳ್ಳಿ ಹಾಕಿಬಿಡೋದು, ಇಲ್ಲ ಟೊಮೆಟೊ ಹಾಕೋದು, ಈ ತರ ಮಾಡ್ತಾರೆ. ಈ ತರ ಸಮಗ್ರ ಕೃಷಿ ಅಳವಡಿಸ್ಕೊಳೋದ್ರಿಂದ ಹೆಚ್ಚು ಅನುಕೂಲ ಅಂತೀರ ರೈತರಿಗೆ? ತುಂಬಾ ಅನುಕೂಲ. ಯಾಕೆಂದ್ರೆ ಒಂದೇ ಬೆಳೆ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಅವಲಂಬಿತ ಆಗಿರುತ್ತೆ. ನಾನು ಹೇಳ್ದಂಗೆ ಮೊದಲಾಗಿ ಈಗ ಬಾಳೆ ಹಾಕಿದ್ರೆ ಪೊಟಾಷ್ ಸಿಗುತ್ತೆ, ಅವ್ರ ಹಾಕಿದ್ರೆ ಸಾರಜನಕ ಸಿಗುತ್ತೆ. ಈ ತರ ಒಂದೊಂದು ಬೇರುಗಳು ಒಂದೊಂದು ಪೋಷಕಾಂಶಗಳನ್ನ ಭೂಮಿಗೆ ಇನ್ನು ಮನುಷ್ಯರು ಭೂಮಿಗೆ ನಾವೇನು ಕೊಡುಗೆ ಕೊಟ್ಟೋಗಲ್ಲ, ಬಟ್ ಯಾವುದೇ ಒಂದು ಪ್ಲಾಂಟ್ ಆಗಲಿ ಅದು ತನ್ನ ಸಂತತಿ ಕಳ್ಕೊಂಡ್ಮೇಲೆ ಭೂಮಿಗೆ ಕೊಡುಗೆ ಕೊಟ್ಟೋಗುತ್ತೆ. ಅಲ್ದೇನೆ ಒಂದು ಬೆಳೆ ಲಾಸ್ ಆದ್ರೆ ಇನ್ನೊಂದು ಬೆಳೆ ಕೈ ಹಿಡಿದೇ ಹಿಡಿಯುತ್ತೆ. ಹೌದು. ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸ್ಬ ಅಳವಡಿಸ್ಕೋಬೇಕಪ್ಪ ನಾವು ಕೃಷಿಯಲ್ಲಿ ಪ್ರಗತಿ ಕಾಣಬೇಕಂದ್ರೆ ಅಂತ ಹೇಳ್ತಾರೆ. ನೀವೇನಾದ್ರೂ ಈ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ತರ ಏನಾದ್ರೂ ಉಪಕಸ್ಬಗಳನ್ನ ಅಳವಡಿಸ್ಕೊಂಡಿದ್ದೀರಾ? ಇಲ್ಲ, ನೆಕ್ಸ್ಟ್ ನಾವು ಕುರಿ ಸಾಕಾಣೆ ಮಾಡ್ಬೇಕಂತ ಒಂದು ಕಾನ್ಸೆಪ್ಟ್ ಇದೆ, ಉಪಕಸ್ಬವಾಗಿ ಕುರಿ ಸಾಕಾಣೆ ಮಾಡ್ಬೇಕಂತ ಇದೆ. ಮತ್ತೆ ಹೈನುಗಾರಿಕೆ ಮಾಡ್ಬೇಕಂತ ಏನಾದ್ರೂ ಉದ್ದೇಶ ಇಲ್ಲ? ಇಲ್ಲ, ಹೈನುಗಾರಿಕೆ ಇಲ್ಲ, ಕುರಿ ಸಾಕಾಣೆ ಮಾಡ್ಬೇಕು ಅಂತ ಆಸಕ್ತಿ ಇದೆ. ನಾವು ಏನಪ್ಪಾ ಅಂದ್ರೆ ಈಗ ನಾವು FPO ಮಾಡಿರೋದ್ರಿಂದ ಅಲ್ಲಿ ನಾನು ಸಹಾಯಕನಾಗಿ ಕೆಲಸ ಮಾಡ್ತಿದ್ದೀನಿ. ನಾವು ಇಲ್ಲೇ ಜನಗಳಿಗೆ ಅಪ್ರೋಚ್ ಮಾಡ್ಬಿಟ್ಟು ಅದನ್ನ ಹೇಳ್ದಂಗೆ 25 ಜನ ಒಂದೊಂದು ಗುಂಪು ಮಾಡಿದಿವಲ್ಲ, ಒಬ್ಬೊಬ್ಬರಿಗೆ ಒಂದೊಂದರ ನಬಾರ್ಡ್ ಇಂದ ಸಹಾಯಧನ ಕೂಡ ಬರುತ್ತೆ, ಲೋನ್ಸ್ ಎಲ್ಲ ಸಿಗುತ್ತೆ. ಅವ್ರಿಗೆ ಏನ್ ಆಸಕ್ತಿ ಇರುತ್ತೆ ಒಂದೊಂದು ಗುಂಪಿಗೆ, ಒಬ್ರಿಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಒಬ್ರಿಗೆ ಹೈನುಗಾರಿಕೆ ಮಾಡೋದಿರ್ಬೋದು, ಇನ್ನು ಉಳಿದವರು ಊದ್ಬತ್ತಿ ಈ ತರ ತಯಾರು ಮಾಡೋ ಘಟಕಗಳನ್ನ ಅವ್ರಿಗೆ ನಮ್ಮಲ್ಲಿ ಸಹಾಯಧನ ಅಂತಂದು ಇದಕ್ಕೆ ಕೊಡ್ತಾರೆ, ಸಾಲ ಕೊಡ್ತಾರೆ. FPOದಲ್ಲಿ ಮಹಿಳೆಯರಿಗೂ ಅವಕಾಶ ಇದೆ? ಮಹಿಳೆಯರಿಗೆ ಅವಕಾಶ ಇದೆ, ಶೇಕಡ 50% ಮಹಿಳೆಯರು ಇರ್ಬೇಕಂತಲೇ ಅದರಲ್ಲಿ ಪ್ರೊಸೀಜರ್ ಇರೋದು. ಹೆಚ್ಚು ಮಹಿಳೆಯರು ಎಲ್ಲಿರ್ತಾರೋ ಅಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ ಅಂತ ನನ್ನ ಒಂದು. ಬಹಳ ಸಂತೋಷ ಗಿರೀಶ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರಿನ ಪ್ರಗತಿಪರ ಕೃಷಿಕ ಆರ್ಜೆ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ಸಜ್ಜ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1720 ಗರಿಷ್ಠ 1731. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 1520 ಕರಿಷ್ಠ ಗರಿಷ್ಠ 1820. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 1181 1775. ರಾಗಿ ಹೈಬ್ರಿಡ್ ಪ್ರಮಾಣ ಕ್ವಿಂಟಾಲ್ಗೆ ಕನಿಷ್ಠ 1927 1943. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3889 ರೂಪಾಯಿಂದ ಗರಿಷ್ಠ 6459 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 3401 ಗರಿಷ್ಠ 5761 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಅಲಸಂದಿ ಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2500 ಗರಿಷ್ಠ 3000 ರೂಪಾಯಿಗಳು. ಸೇಬು ಕ್ವಿಂಟಾಲ್ಗೆ 6000 ರೂಪಾಯಿಂದ 2800 ರೂಪಾಯಿಗಳು. ಬೂದುಕುಂಬಳಕಾಯಿ 800 ರೂಪಾಯಿಂದ 1200 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 3400 ರೂಪಾಯಿಂದ 4000 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಾಲ್ಗೆ ಪಚ್ಚಬಾಳೆ 800 1000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ 3000 4000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ 1600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 1600 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್ ಕ್ವಿಂಟಾಲ್ 2000 ರೂಪಾಯಿಂದ 2500 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್. ಗೋರಿಕಾಯಿ ಕ್ವಿಂಟಾಲ್ಗೆ 2800 ರೂಪಾಯಿಂದ 3200 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 800 ರೂಪಾಯಿಂದ 1200 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 3500 4200 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 2000 2800 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ 5909 ರೂಪಾಯಿಂದ 6769 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 4000 ರೂಪಾಯಿಂದ ಕನಿಷ್ಠ ಗರಿಷ್ಠ 4000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 2800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1200 ರೂಪಾಯಿಗಳು. ನವಿಲು ಕೋಸು ಕ್ವಿಂಟಾಲ್ಗೆ 1400 ರೂಪಾಯಿಂದ 1800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 3200 3500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ 2000 ರೂಪಾಯಿಂದ 2200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1520 ರೂಪಾಯಿಂದ 1730 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 2000 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ 1500 ರೂಪಾಯಿಂದ 2250 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ 1400 ರೂಪಾಯಿಂದ 1600 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ 3000 ರೂಪಾಯಿಂದ 3800 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ 1200 ರೂಪಾಯಿಂದ 1800 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 2600 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3200 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು. ಸೀತಾಫಲ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು. ತೊಗರಿಕಾಯಿ ಕ್ವಿಂಟಾಲ್ಗೆ 3200 ರೂಪಾಯಿಂದ 4000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ 3000 ರೂಪಾಯಿಂದ 4000 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1400 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1717 ರೂಪಾಯಿಂದ ಗರಿಷ್ಠ 2073 ರೂಪಾಯಿಗಳು. ಹೆಸರುಕಾಳು ಸ್ಥಳೀಯ ಕ್ವಿಂಟಾಲ್ಗೆ 6300 ಗರಿಷ್ಠ ಹಾಗೂ ಕನಿಷ್ಠ ಗರಿಷ್ಠ 6300 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3189 ರೂಪಾಯಿಂದ 7139 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1519 ರೂಪಾಯಿಂದ 2038 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1123 ರೂಪಾಯಿಂದ 1739 ರೂಪಾಯಿಗಳು. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2639 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2560 ರೂಪಾಯಿಂದ ಗರಿಷ್ಠ 3100 ರೂಪಾಯಿಗಳು. ಹರಪನಹಳ್ಳಿಯ ಮಾರುಕಟ್ಟೆ ಧಾರಣೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 8200 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1500 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1680 ರೂಪಾಯಿಂದ 1790 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ.